ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಹೈನುಗಾರರೇ, ನಿರಂತರ ಕಳೆದ 25 ವರ್ಷಗಳಿಂದ ಉತ್ತಮ ಹೈನುಗಾರರ ಸೇವೆಯಲ್ಲಿರುವ ಅನನ್ಯ ಫೀಡ್ಸ್ ಹುಬ್ಬಳ್ಳಿ ಅವರ ಚೆಂಡೆ ಬ್ರ್ಯಾಂಡಿನ ಪಶುವಾಹಾರ ತನ್ನ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ 50 ಕೆಜಿ ಹಾಗೂ 60 ಕೆಜಿ ತೂಕದ ಚೀಲದಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ಉಚಿತವಾಗಿ ನೀಡುತ್ತಿದೆ. ಯಾವುದೇ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸದೇ ತಯಾರಿಸುವ ಏಕೈಕ ಉತ್ಕೃಷ್ಟ ಪಶುವಾಹಾರ ಅನನ್ಯ ಪಶುವಾಹಾರ. ಇಂದೇ ನಿಮ್ಮ ಹತ್ತಿರದ ವಿತರಕರಿಂದ ಚೆಂಡೆ ಬ್ರ್ಯಾಂಡಿನ ಅನನ್ಯ ಪಶು ಆಹಾರವನ್ನೇ ಕೇಳಿ ಪಡೆಯಿರಿ. ವಂದೇ ಗೋಮಾತರಂ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಕೃಷಿಕರು ಮತ್ತು ಕಾರ್ಮಿಕರು ತಮ್ಮ ಬಡತನದ ಕಾರಣಗಳ ಬಗ್ಗೆ ಯೋಚನೆ ಮಾಡಬೇಕು. ಇವರ ಬಡತನ ಇವರನ್ನು ಶೋಷಣೆ ಮಾಡಿದವರ ಶ್ರೀಮಂತಿಕೆಯಲ್ಲಿ ಇದೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ವರ್ಧಕಗಳು, ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ, ಬಳಿಕ ಪ್ರವೀಣ್ ಕೆಎಂ ಅವರಿಂದ ಕೃಷಿ ಮಾಹಿತಿ ಕೇಳುವಿರಿ. ಮೊದಲಿಗೆ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ವರ್ಧಕಗಳು, ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ. ಕವಿ ಹೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ, ಈ ಪ್ರಶ್ನೆ ಬರೀ ಕವಿಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ಕೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ ಹೇಳಿ. ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದರೆ ಏನು, ಜೊತೆಗೆ ಈ ಸೌಂದರ್ಯವನ್ನು ವರ್ಧಿಸುವುದು ಹೇಗೆ ಅಥವಾ ಸಾಧ್ಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಹೇಳಿ, ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದರೆ ಏನು? ಈ ಸೌಂದರ್ಯ ಎನ್ನುವಂಥ ಶಬ್ದ ಈಗ ನಮಗೆ ಅದು ಕೇವಲ ಬಾಹ್ಯ ಸೌಂದರ್ಯ ಎನ್ನುವ ಸೀಮಿತ ಅರ್ಥದಲ್ಲಿ ನಾವು ಭಾವಿಸ್ತಾ ಇದ್ದೇವೆ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಆದರೆ ಸೌಂದರ್ಯ ಎನ್ನುವ ಶಬ್ದ, ಸಂಸ್ಕೃತ ಶಬ್ದ, ಅದರಲ್ಲಿ ಆ ಸಂಸ್ಕೃತ ಧಾತು ಊಂದ್ ದ್ರವೀಕರಣೆ ಅಂತ, ಅಂದರೆ ಯಾವುದು ನಮ್ಮ ಮನಸ್ಸನ್ನು ಕರಗಿಸುವಂಥದ್ದು ಅದು ಸೌಂದರ್ಯ. ಆದ ಕಾರಣ ಇಲ್ಲಿ ನಾವು ಈ ಆಯುರ್ವೇದದ ಅಥವಾ ಆಯುರ್ವೇದಕ್ಕೆ ಮೂಲಭೂತವಾದ ಭಾರತೀಯ ಶಾಸ್ತ್ರ ಪರಂಪರೆಯ ಒಂದು ಸಾರವನ್ನು ಇಲ್ಲಿ ಪರಿಗಣಿಸಿದರೆ, ಸೌಂದರ್ಯ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ವಿಶಿಷ್ಟ ಪರಿಣಾಮವನ್ನು ಬೀರುವಂತಹ ಒಂದು ಸಂಗತಿ, ಒಂದು ವಸ್ತು, ಒಂದು ದ್ರವ್ಯ ಅಥವಾ ಒಂದು ತತ್ವ, ಅದನ್ನು ನಾವು ಸೌಂದರ್ಯ ಅಂತ ಹೇಳಿ ಹೇಳಬೇಕಾಗ್ತದೆ. ಆ ಅರ್ಥದಲ್ಲಿ ತೆಗೆದುಕೊಂಡ್ರೆ ನಾವು ಕೇವಲ ಬಾಹ್ಯವಾದ ಸೌಂದರ್ಯವನ್ನೇ ಸೌಂದರ್ಯ ಅಂತ ಹೇಳಿ ಹೇಳುವ ಹಾಗಿಲ್ಲ. ಆದ ಕಾರಣ ವ್ಯಕ್ತಿ ಮತ್ತು ಶಕ್ತಿಯ ಸಮಗ್ರ ವಿಕಾಸ, ಇದುವೇ ಒಂದು ಒಟ್ಟು ಸೌಂದರ್ಯದ ಭಾರತೀಯ ಪರಿಕಲ್ಪನೆ, ಮತ್ತು ಅದು ಆಯುರ್ವೇದದ ಪರಿಕಲ್ಪನೆ ಕೂಡ ಆಗಿರ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಹುದು. ಸಾಮಾನ್ಯವಾಗಿ ಸೌಂದರ್ಯ ಅಂದ ತಕ್ಷಣ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡುವಂತಹ ಕೊಡ್ತೇವೆ. ಈಗ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಎನ್ನುವಂತಹದ್ದು ಆಂತರಿಕವಾಗಿಯೂ ಕೂಡ ಹೌದು, ಬಾಹ್ಯವೂ ಕೂಡ ಹೌದು ಎನ್ನುವ ಮಾತನ್ನು ಹೇಳಿದಿರಿ. ಈಗ ವಿಚಾರ ಮಾಡಬೇಕಾಗಿರುವಂತಹದ್ದು ಸೌಂದರ್ಯವನ್ನು ವರ್ಧಿಸುವುದಕ್ಕೆ ಸಾಧ್ಯ ಇದೆಯಾ ಅಂತ. ಖಂಡಿತವಾಗಿ ಈಗ ಆಯುರ್ವೇದದಲ್ಲಿ ಆಂತರಿಕ ಸೌಂದರ್ಯಕ್ಕೆ ಮನಸ್ಸಿನ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂತ ಹೇಳಿದ ಮಾತ್ರಕ್ಕೆ ಅದು ಐಹಿಕವಾದ ಅಥವಾ ಬಾಹ್ಯದ ಸೌಂದರ್ಯವನ್ನು ಅಥವಾ ಆರೋಗ್ಯ ಒಂದು ಮೂಲಭೂತವಾಗಿರುವಂತಹ ಸೌಂದರ್ಯವನ್ನು ನಿರಾಕರಣೆ ಮಾಡುವುದಕ್ಕೆ ಆಯುರ್ವೇದ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ, ಅಂದರೆ ನಾವು ಆಂತರಿಕವಾದ ಸತ್ಯದ ಆ ಮೂಲಭೂತವಾದ ಸೃಷ್ಟಿಗೆ ಕಾರಣವಾದ ಸತ್ಯದ ಸೌಂದರ್ಯವನ್ನು ಕಾಣಬೇಕಾದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಶರೀರ ಚೆನ್ನಾಗಿರಬೇಕು, ಇದು ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ಆದ ಕಾರಣ ದೇಹದಲ್ಲಿ ಇರುವ ಆ ಒಳಗಿನ ಸತ್ಯದ ಸೌಂದರ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ದೇಹಕ್ಕೆ ಕೂಡ ಅದಕ್ಕೆ ಆವಾಸ ಸ್ಥಾನವಾದ ಅದಕ್ಕೆ ಆಶ್ರಯ ಕೊಡುವಂಥ ದೇಹದ ಸೌಂದರ್ಯಕ್ಕೂ ದೇಹದ ಸುಸ್ಥಿತಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಆಯುರ್ವೇದ ಕೊಡ್ತದೆ. ಈಗ ಮನೆಯ ಅಂಗಳದಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸೌಂದರ್ಯವನ್ನು ವರ್ಧಿಸಬಹುದೇ ಅಂತ ಪ್ರಶ್ನೆ. ಖಂಡಿತವಾಗಿ ಈಗ ನಾನು ಬಹಳಷ್ಟು ಮನೆಗಳಲ್ಲಿ ಅಂಗಳದಲ್ಲಿ ಪಾಪಾಯ ಗಿಡ ಇರ್ತದೆ, ಪಾಪಾಯ ಹಣ್ಣು ಇರ್ತದೆ, ಆ ಪಾಪಾಯ ಹಣ್ಣನ್ನು ಅದು ಸೇವಿಸುವುದಕ್ಕೆ ಕೂಡ ಯೋಗ್ಯವಾದ ಸಂಗತಿ ಅಂತ ಕೆಲವರು ಪರಿಗಣಿಸ್ತಾ ಇಲ್ಲ. ಅದಲ್ಲ ಅದು ಅದರಷ್ಟಕ್ಕೆ ಅದು ಕಾಗೆ ತಿಂದು ಹೀಗೆ ಹಾಳಾಗಿ ಹೋಗುವಂತಹ ಸಂದರ್ಭಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಪಾಪಾಯ ಹಣ್ಣನ್ನು ಆಂತರಿಕವಾಗಿ ಸೇವಿಸುವುದಲ್ಲದೆ ಅದು ಚರ್ಮಕ್ಕೆ ಹೇಳಿದಂತಹ ಕ್ರಮದಲ್ಲಿ ಅಪ್ಲೈ ಮಾಡಿದಾಗ ಆಗ ಅದು ಚರ್ಮದ ಸೌಂದರ್ಯಕ್ಕೆ ಚರ್ಮದ ಕಾಂತಿವರ್ಧನೆಗೆ ಕಾರಣ ಆಗ್ತದೆ. ಅದು ಹೇಗೆ ಅಂತ ಹೇಳಿದರೆ ಪಾಪಾಯಿ ಹಣ್ಣಿನ ಒಂದು ಎರಡು ತುಂಡುಗಳು ಬೇಕು ಮತ್ತು ಒಂದು ಚಮಚ ಅಥವಾ ಎರಡು ಚಮಚ ಕಡಲೆ ಹಿಟ್ಟು, ಇದನ್ನು ಗ್ರೈಂಡರ್ನಲ್ಲಿ ಹಾಕಿ ಪಾಪಾಯ ತುಂಡುಗಳನ್ನು ಪೇಸ್ಟ್ ಅನ್ನಾಗಿ ಮಾಡಿದ ನಂತರ ಅದಕ್ಕೆ ಈ ಕಡಲೆ ಹಿಟ್ಟನ್ನು ಸೇರಿಸುವಂಥದ್ದು. ನಂತರ ಒಳ್ಳೆಯ ಪೇಸ್ಟ್ ರೂಪಕ್ಕೆ ಬಂದ ನಂತರ ಅದನ್ನು ಮುಖದ ಭಾಗದ ಚರ್ಮಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಅನಂತರ ತೊಳೆಯುವಂಥದ್ದು. ಇದು ಖಂಡಿತವಾಗಿ ಪ್ರಾಯೋಗಿಕವಾಗಿ ಯಾರಿದ್ದರೂ ಮಾಡ್ತಾ ಇದ್ದಾರೋ ಅವರಿಗೆ ಅದು ಅನುಭವಕ್ಕೆ ಬಂದಂತಹ ವಿಷಯ, ಮತ್ತು ಯಾರು ಮಾಡಿಲ್ಲವೋ ಅವರಿಗೆ ಅದು ಸಂಶೋಧನೆಯಿಂದ ಆಧಾರದಿಂದ ಇನ್ನು ಮಾಡಬೇಕಾದ ಸಂಗತಿ ಅಂತೇಳಿ ಪ್ರೇರಣೆಯನ್ನು ಕೊಡ್ತದೆ. ತಿನ್ನುವುದಕ್ಕೆ ಮಾತ್ರ ಅಲ್ಲ, ಅದು ಬಾಹ್ಯ ಸೌಂದರ್ಯಕ್ಕೂ ಕೂಡ ಖಂಡಿತವಾಗಿ ಹೊರಗಿನಿಂದ ಹಚ್ಚಿದಾಗ ಕೂಡ ಅದು ಚರ್ಮದ ಸೌಂದರ್ಯಕ್ಕೆ ಕಾರಣ ಆಗ್ತದೆ ಅಂತ. ಇನ್ನೊಂದು ವಿಚಾರ, ಮನೆಯಲ್ಲಿರುವಂತಹ ಅಡುಗೆ ಕೋಣೆ, ಬಹುಶಃ ಅಡುಗೆ ಕೋಣೆ ಎನ್ನುವಂತಹದ್ದು ಒಂದು ರೀತಿಯ ಔಷಧೀಯ ಭಂಡಾರ ಅಂತಲೇ ಹೇಳಬೇಕು. ಈ ಅಡುಗೆ ಕೋಣೆಯಲ್ಲಿ ಲಭ್ಯ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸೌಂದರ್ಯ ವರ್ಧನೆಯನ್ನು ಅಥವಾ ವರ್ಧಕವಾಗಿ ಬಳಕೆ ಮಾಡಬಹುದು ಅಂತ. ಖಂಡಿತವಾಗಿ ಇನ್ನೊಂದು ಮಾತು ಕೂಡ ಇದೆ, ಅಂದ್ರೆ ಮನುಷ್ಯನ ಆರೋಗ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅದೇ ರೀತಿ ಇದನ್ನು ಕೂಡ ಹೇಳಬಹುದು, ನಮ್ಮ ಸೌಂದರ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರ, ಅಲ್ಲಿ ಕೆಲವೊಂದು ವಸ್ತುಗಳು ಹೊರಗಿನಿಂದ ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಥವಾ ಆಕರ್ಷಣೆಗೆ ಕಾರಣವಾಗ್ತದೆ ಅಂತ ಹೇಳುವಂತ ಅಂಶ. ಇಲ್ಲಿ ನಾವು ಅಡುಗೆ ಕೋಣೆಯಲ್ಲಿ ಅರಸಿನ ಅಂತೂ ಖಂಡಿತ ಎಲ್ಲರ ಮನೆಯಲ್ಲೂ ಇದೆ, ಇನ್ನೊಂದು ಜೇನು ಮತ್ತು ಹಾಲು, ಈ ಮೂರು ಸಂಗತಿಗಳನ್ನು ಉಪಯೋಗಿಸಿ ನಾವು ಲೇಪನ ಮಾಡುವುದರ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂತ ಕೇಳಿದರೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಷ್ಟು: ಒಂದು ಅರಸಿನ 1 ಚಮಚ, ಜೇನು 1 ಚಮಚ, ಹಾಲು 2 ಚಮಚ. ಇದು ಮೂರನ್ನು ಕೂಡ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸಿ ಪೇಸ್ಟ್ ಮಾಡಬೇಕು. ನಂತರ ಅದನ್ನು ಸಂಪೂರ್ಣ ಮುಖದ ಭಾಗಗಳಿಗೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ತೊಳಿಬೇಕು. ಇದನ್ನು ಪ್ರತಿನಿತ್ಯ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಸಲ ಅಂದರೆ ಸರಳವಾದ ಸಾಧನಗಳೇ ಅಸಡ್ಡೆಗೆ ಕಾರಣವಾಗಿರ್ತದೆ ಅಂತ, ನಾವು ಜಟಿಲವಾದ ಸಂಗತಿಗಳಿಗೆ ಹೋಗ್ತೇವೆ. ಆದರೆ ಸರಳವಾದ ಸಂಗತಿಗಳು ತುಂಬಾ ಪ್ರಯೋಜನ ಆಗಿರ್ತದೆ, ಆದರೆ ಅದನ್ನು ನಾವು ಅಸಡ್ಡೆ ಮಾಡ್ತೇವೆ. ಈ ರೀತಿ ಮಾಡಿ ನೋಡಿದಾಗ ಅದು ಅನುಭವಕ್ಕೆ ಬರ್ತದೆ. ಅರಿಶಿನ, ಹಾಲು ಮತ್ತು ಜೇನು. ಜೇನು ಇದಲ್ಲದೆ ಮೊಸರನ್ನು ಕೂಡ ಬಳಕೆ ಮಾಡುವುದಿದೆಯಾ? ಕೆಲವು ಸಲ ಮೊಸರನ್ನು ಕೂಡ ಬಳಕೆ ಮಾಡಬಹುದು, ಆದರೆ ತುಂಬಾ ಜಿಡ್ಡು ಚರ್ಮ, ಮುಖದಲ್ಲಿ ಆಯಿಲಿ ಸ್ಕಿನ್ ಅಂತ ಹೇಳ್ತೇವೆ, ಆಗ ಅವರು ಮೊಸರನ್ನು ಬಳಕೆ ಮಾಡುವುದನ್ನು ಅವಾಯ್ಡ್ ಮಾಡಬೇಕು. ಇಲ್ಲದಿದ್ದರೆ ಬೇರೆ ಶುಷ್ಕ ಚರ್ಮ ಇರುವವರಲ್ಲಿ ಮೊಸರನ್ನು ಬಳಕೆ ಮಾಡಬಹುದು. ಬಹುಶಃ ಅರಿಶಿನದ ಬಗ್ಗೆ ಮಾತನಾಡಬೇಕಿದ್ರೆ ಅದನ್ನ ಒಂದು ರೋಗ ನಿರೋಧಕವಾಗಿಯೂ ಕೂಡ ಬಳಕೆ ಮಾಡ್ತಾರೆ. ರೋಗ ನಿರೋಧಕವಾಗಿ ಅದು ಅದ್ಭುತ ಪರಿಣಾಮ ಇದೆ. ಅದರ ಕರ್ಕ್ಯೂಮಿನ್ ಅಂತ ಹೇಳುವಂತಹ ಒಂದು ಅಂಶ ಇದಿಲ್ಲ, ಅದು ಅದ್ಭುತವಾದ ಒಂದು ಪವಾಡ ಸದೃಶ ದ್ರವ್ಯ. ಹಾಗೆಯೇ ಮನೆಯಲ್ಲಿ ಬಳಕೆಯಾಗುವಂತಹ ಹೂ, ಸಾಮಾನ್ಯವಾಗಿ ಅರ್ಚನೆಗೆ ಬಳಸುವಂತಹದ್ದು, ಅದನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡುವುದಕ್ಕೆ ಸಾಧ್ಯ ಆಗ್ತದ ಅಂತ? ಖಂಡಿತವಾಗಿ. ಈಗ ನಾವು ಮನೆಯಂಗಳದಲ್ಲಿ ಎಲ್ಲರ ಮನೆಯಲ್ಲಿ ದಾಸವಾಳ ಅಂತೂ ಇದೆ, ಕೆಂಪು ದಾಸವಾಳ, ಬಿಳಿ ದಾಸವಾಳ ಇದೆ. ಈಗ ನಾವು ಸೌಂದರ್ಯ ಅಂತ ಹೇಳಿದ ಕೂಡಲೇ ಚರ್ಮ, ಕೂದಲು ಮತ್ತು ಕಣ್ಣು, ಈ ಮೂರು ಸಂಗತಿಗಳು ಬಂದೇ ಬರ್ತದೆ. ಅದರ ಜೊತೆಗೆ ಮೈಕಟ್ಟು, ದೇಹದ ಸ್ಥೂಲತೆಯೋ ಕೃಶತೆಯೋ ಅದರ ಪ್ರಧಾನ ಪಾತ್ರ ಇದೆ. ಇಲ್ಲಿ ನಾವು ಈ ದಾಸವಾಳ ಇದನ್ನು ಪೇಸ್ಟಿನ ರೂಪದಲ್ಲಿ ಮಾಡಿ ಅದನ್ನು ತಲೆಯ ಕೂದಲಿಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಒಂದು ಆರೋಗ್ಯಕ್ಕೆ ಕಾರಣ ಆಗ್ತದೆ, ಅದರ ಆರೈಕೆಗೆ ಇದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ನಾನು ಹೂ ಅಂತ ಹೇಳಿದಾಗ ನಮ್ಮ ಆಯುರ್ವೇದದಲ್ಲಿ ಮೊದಲ ಯಾದಿಯಲ್ಲಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಹೂ ಇದೆ, ಅದಕ್ಕೆ ಕುಂಕುಮ ಅಂತ ಹೆಸರು. ಆ ಗಿಡದ ಕ್ರೋಕಸ್ ಸಟೈವಸ್ ಅಂತ ಅದರ ಸಸ್ಯಶಾಸ್ತ್ರೀಯ ಹೆಸರು. ಆ ಗಿಡದ ಹೂವಿನ ಕೇಶರಗಳು ಕುಂಕುಮ ಕೇಶರ ಅಂತ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ದ್ರವ್ಯ. ಅದು ಸೌಂದರ್ಯದ ವಿಷಯಕ್ಕೆ ಪ್ರಸಿದ್ಧವಾದ ದ್ರವ್ಯ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಈ ಕುಂಕುಮ ಕೇಶರವನ್ನು ಆಂತರಿಕವಾಗಿ ಸೇವನೆ ಮಾಡುವುದರಿಂದಲೂ ಸೌಂದರ್ಯ ಉಳಿದುಕೊಳ್ತದೆ ಎನ್ನುವ ಒಂದು ಸಂಗತಿ ಇದೆ. ಇದು ಬಹಳ ಪ್ರಾಚೀನ ಕಾಲದಿಂದ, ಇವತ್ತು ನಿನ್ನೆಯಿಂದ ಅಲ್ಲ, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಸೌಂದರ್ಯದ ಕಾರಣಕ್ಕೆ. ಅಷ್ಟೇ ಅಲ್ಲ, ಅದನ್ನು ಆಂತರಿಕವಾಗಿ ಸೇವನೆ ಮಾಡುವುದು ಅಲ್ಲದೆ ಅದನ್ನು ಹೊರಗಿನಿಂದ ಮುಖದ ವಿಶೇಷವಾಗಿ ಕಾಣುವುದಕ್ಕೆ, ಅಂದರೆ ಮುಖ ಹೇಗೆ ಕಾಣ್ತದೆ ಅಂತ ಹೇಳೋದ್ರ ಮೇಲೆ ಸೌಂದರ್ಯ. ಆದ ಕಾರಣ ಮುಖದ ಸೌಂದರ್ಯ ವರ್ಧನೆಗೆ ಈ ಕುಂಕುಮ ಕೇಶರ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆಯುರ್ವೇದದ ಅಂಗಡಿಗಳಲ್ಲಿ ಸಿಗ್ತದೆ. ಈ ಕುಂಕುಮ ಕೇಶರದ ಒಂದು ಎರಡು ಮೂರು ಎಳೆಗಳು, ಅದು ಮತ್ತೆ ಒಂದು ಚಮಚ ಹಾಲು. ಕುಂಕುಮ ಕೇಸರದ ಎಳೆಗಳನ್ನು ಒಂದರಿಂದ ಎರಡು ಚಮಚ ಹಾಲಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಹಾಕಬೇಕು. ಹಾಕಿದ ನಂತರ ಆ ಹಾಲು ಅರ್ಧ ಗಂಟೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದನ್ನೇ ಒಂದು ಎರಡು ಮೂರು ಸಲ ತಿರುವಿ ಸಂಪೂರ್ಣ ಮುಖದ ಚರ್ಮದ ಭಾಗಕ್ಕೆ ಹಚ್ಚಿದರೆ ಆಗ ಅದು ಚರ್ಮದ ಕಾಂತಿ ವರ್ಧನೆಗೆ ಕಾರಣ ಆಗ್ತದೆ. ಮತ್ತು ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು ಅದನ್ನು ಹಚ್ಚಿದ ನಂತರ. ಮಸಾಜ್ ಮಾಡುವಂಥದ್ದು ಹಚ್ಚುವಷ್ಟೇ ಪ್ರಾಮುಖ್ಯವಾದ ಸಂಗತಿ. ಮತ್ತು ಇನ್ನೊಂದೇನೆಂದರೆ, ಇಡೀ ರಾತ್ರಿ ಅದನ್ನು ಹಾಗೆಯೇ ಬಿಟ್ಟು ಮಾರನೆಯ ದಿನ ಬೆಳಿಗ್ಗೆ ಅದನ್ನು ನೀರಿನಿಂದ ತೊಳೆದರೆ ಬಹಳ ಒಳ್ಳೆಯದು. ಮತ್ತು ಇದನ್ನು ದಿನನಿತ್ಯ ಮಾಡಬಹುದು, ಮಾಡಬೇಕು. ಕುಂಕುಮ ಕೇಸರದ ಜೊತೆ ಜೊತೆಗೆ ಬಹುಶಃ ಆ ಗುಲಾಬಿ ಎಸಳು ಅಥವಾ ಎಲೆ, ರೋಸ್ ವಾಟರ್ ಅನ್ನು ಬಳಕೆ ಮಾಡಬಹುದು. ರೋಸ್ ವಾಟರ್ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಸೌಂದರ್ಯದ ವರ್ಧಕಗಳ ಜೊತೆಗೆ ರೋಸ್ ವಾಟರ್ ಅನ್ನು ಬಳಕೆ ಮಾಡಿದಾಗ, ಯಾಕೆಂದ್ರೆ ಅದಕ್ಕೆ ಕೂಲಿಂಗ್ ಇಫೆಕ್ಟ್ ಇದೆ, ಆ ಶೀತಲ ಗುಣ, ಅಂದ್ರೆ ಅದು ಚರ್ಮದ ಒಂದು ಸುಸ್ಥಿತಿಗೆ ಕಾರಣ ಆಗ್ತದೆ. ಚರ್ಮವನ್ನು ಒಣ ಆಗುವಿಕೆಯನ್ನು, ಶುಷ್ಕವಾಗುವುದನ್ನು ಅದು ತಪ್ಪಿಸ್ತದೆ, ಆ ಶೀತಲ ಗುಣ. ಇನ್ನೊಂದು ವಿಚಾರ, ಈ ಲೋಳೆಸರಕ್ಕೆ ಸಂಬಂಧಪಟ್ಟಂತಹದ್ದು ಬಹುಶಃ ಕಾಂತಿವರ್ಧಕವಾಗಿ ಅದರ ಬಳಕೆ ಆಗ್ತದೆ. ಖಂಡಿತವಾಗಿ ಲೋಳೆಸರ ಎನ್ನುವಂಥದ್ದು ಅದು ಬಹಳ ಎಲ್ಲರಿಗೂ ಈಗ ಪ್ರಚಲಿತದಲ್ಲಿರುವ ಸಂಗತಿ. ಇದಕ್ಕೆ ಬೇಕಾದ ಸಾಮಗ್ರಿ ಏನಂದ್ರೆ, ಒಂದು ಚಮಚ ಲೋಳೆಸರ, ಅಂದ್ರೆ ಅದರ ಪಲ್ಪ್, ಅದರ ಒಳಗಿನ ಜೆಲ್ಲಿ ತರದ ಭಾಗ, ಮತ್ತು ಅರ್ಧ ಚಮಚ ಸೌತೆ ರಸ. ಇದು ಎರಡನ್ನು ಕಾಂಬಿನೇಷನ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಅದನ್ನೊಂದು ಪೇಸ್ಟ್ ರೂಪದಲ್ಲಿ ಮಾಡಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ಆಗ ಮುಖದ ಚರ್ಮದ ಕಾಂತಿವರ್ಧನೆ ಆಗ್ತದೆ. ಮತ್ತು ಮುಖ ಸುಕ್ಕುಗಟ್ಟುವುದನ್ನು, ಚರ್ಮ ಸುಕ್ಕುಗಟ್ಟುವುದನ್ನು, ಚರ್ಮ ಜೋತು ಬೀಳುವುದನ್ನು ಇದು ತಪ್ಪಿಸ್ತದೆ. ಆ ಮೂಲಕ ನಾವು ವಯಸ್ಸಾದರೂ ಕೂಡ ಕಡಿಮೆ ವಯಸ್ಸಿನವರಾಗಿ ಕಾಣುವಂತಹ ಒಂದು ವಿಶಿಷ್ಟ ಒಂದು ಸಾಮರ್ಥ್ಯ ಈ ಲೋಳೆಸರದ ಒಂದು ಸತ್ವಕ್ಕೆ ಇದೆ. ಅಷ್ಟೇ ಅಲ್ಲ, ಈ ಒಂದು ಅರ್ಧ ಚಮಚ ಕ್ಯಾರೆಟ್ ಅಥವಾ ಪಪ್ಪಾಯ ಜ್ಯೂಸನ್ನು ಇದಕ್ಕೆ ಸೇರಿಸಿದರೆ ಮತ್ತು ಅದರ ಗುಣ ಇನ್ನೂ ಕೂಡ ಹೆಚ್ಚಿಗೆ ವರ್ಧನೆ ಆಗ್ತದೆ, ಆ ರೀತಿಯಲ್ಲಿ ಬಳಸಬಹುದು. ಇನ್ನೊಂದು ನಾನು ಹೇಳಬೇಕು, ಬಹಳ ಸಿದ್ಧವಾದ ಒಂದು ಔಷಧ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಆಯುರ್ವೇದದಲ್ಲಿ, ಕುಂಕುಮಾದಿ ತೈಲ ಅಂತ ನಾವು ಹೇಳ್ತೇವೆ. ಅದು ಈಗಾಗಲೇ ನಾನು ಹೇಳಿದೆ, ಕುಂಕುಮ ಕೇಶರ ಇದರಿಂದ ತಯಾರು ಮಾಡುವಂಥದ್ದು ಅದಲ್ಲ, ಮತ್ತೊಂದು 15-20 ಬಗೆಯ ಕಷಾಯದ ರೂಪದಲ್ಲಿ, ಕಲ್ಕದ ಪೇಸ್ಟ್ ರೂಪದಲ್ಲಿ ಕೂಡ ದ್ರವ್ಯಗಳು ಇರುವಂತಹ ಒಂದು ಸಿದ್ಧ ದ್ರವ್ಯ ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ತೈಲವನ್ನು, ಕುಂಕುಮಾದಿ ತೈಲವನ್ನು ಒಂದು 2-3 ಹನಿ ಕೈಗೆ ಹಾಕ್ಕೊಂಡು ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಬಿಸಿನೀರಿನಿಂದ ಸ್ನಾನ ಮಾಡಿಕೊಳ್ಬೇಕು. ಅದು ಅದ್ಭುತವಾದ ಒಂದು ಮುಖದ ಪರಿಣಾಮವನ್ನು, ಇಂಪ್ಯಾಕ್ಟ್ ಅನ್ನು ಹೆಚ್ಚು ಮಾಡುತ್ತದೆ. ಆ ಲೋಳೆ ಸರವನ್ನು ಬಹುಶಃ ಮುಖದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ತಲೆಗೂದಲಿಗೂ ಕೂಡ ಪೂರಕವಾಗಿ ಅದನ್ನು ಬಳಕೆ ಮಾಡ್ತಾರೆ. ಖಂಡಿತವಾಗಿ. ಇನ್ನೊಂದು ವಿಚಾರ, ಚಂದನ ಮತ್ತು ರಕ್ತ ಚಂದನ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಚಂದನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತಹ ದ್ರವ್ಯ. ನಮಗೆ ಗೊತ್ತಿಲ್ಲದೆಯೇ ನಾವು ಗಂಧವನ್ನು ದೇವರ ಪ್ರಸಾದ ರೂಪದಲ್ಲಿ ನಾಮ ಹಾಕುವುದರ ಮೂಲಕ ನಾವು ಬಳಸಿಕೊಳ್ತೇವೆ. ಅದರ ಮೂಲಭೂತವಾದ ಒಂದು ಆರೋಗ್ಯದ ಉದ್ದೇಶ ಖಂಡಿತವಾಗಿ ಅದರಲ್ಲಿ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಇದ್ದೇವೆ, ಆದರೆ ಅದರ ಆರೋಗ್ಯ ಉಂಟಾಗ್ತದೆ ನಮಗೆ ಗೊತ್ತಿರುವುದಿಲ್ಲ, ನಾವು ಅದರ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಈ ಚಂದನದ ಪರಿಣಾಮ ಏನಂದ್ರೆ, ಮೊಡವೆಗಳನ್ನು ಅದು ನಿವಾರಿಸುವಂತ, ಮುಖದಲ್ಲಿ ಕಾಣಿಸುವಂತ ಮೊಡವೆಗಳು ಕಾಣಿಸಿಕೊಂಡ್ರೆ ಅದು ಸೌಂದರ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ. ಆದರೆ ಇದನ್ನು ಯಾವ ರೀತಿ ಬಳಸಬೇಕು, ಇದನ್ನು ಒಂದು ರೀತಿಯ ಲೋಷನ್ ಅಥವಾ ಪೇಸ್ಟ್ ರೂಪದಲ್ಲಿ ಬಳಸಬಹುದು. ಬೇಕಾದ ಸಾಮಗ್ರಿಗಳು: ಬಾದಾಮಿ ಎಣ್ಣೆ 2 ಚಮಚ, ತೆಂಗಿನೆಣ್ಣೆ 2 ಚಮಚ, ಚಂದನದ ಚೂರ್ಣ ಅಥವಾ ಹುಡಿ ಇದು ಒಂದು 5 ಸ್ಪೂನ್. ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೂಪಕ್ಕೆ ತಂದು ಮುಖದ ಭಾಗಕ್ಕೆ ಹೆಚ್ಚಿದರೆ ಇದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ. ರಕ್ತ ಚಂದನನ್ನು ಕೂಡ ಬಳಕೆ ಮಾಡಬಹುದು? ಖಂಡಿತವಾಗಿ ಬಳಕೆ ಮಾಡಬಹುದು. ಆ ಮನೆಯಲ್ಲಿ ಇರುವಂತಹ ಇನ್ನೊಂದು ಬಹುಶಃ ಅತ್ಯಂತ ಪವಿತ್ರ ಗಿಡ ಅಂತಂದ್ರೆ ತುಳಸಿ ಗಿಡ. ಇದರ ಉಪಯೋಗ ಹೇಗೆ? ಸಾಧಾರಣ ತುಳಸಿ ಎಲೆಗಳನ್ನು ಮತ್ತು ಕಹಿಬೇವಿನ ಎಲೆಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೂಪಕ್ಕೆ ತಂದ ನಂತರ ಅದನ್ನು ಹಚ್ಚಿದರೆ ಈವನ್ ನಾವು ಸೌಂದರ್ಯ ಅಂತಲ್ಲ ಅದಕ್ಕೆ ಸೂಕ್ಷ್ಮಾಣು ನಾಶಕ ಗುಣ ಇದೆ, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಮತ್ತೆ ಎನ್ಹ್ಯಾನ್ಸಸ್ ದ ಇಮ್ಯೂನ್ ಸಿಸ್ಟಮ್. ಇದನ್ನು ನಾವು ಆಂತರಿಕವಾಗಿ ತಕೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಮತ್ತೆ ಚರ್ಮದ ಈ ಒಂದು ಸಾಮರ್ಥ್ಯ ಅಂದ್ರೆ ಗಡಸುತನ ಅದು ಇನ್ನು ಹೆಚ್ಚಾಗ್ತದೆ, ಆದ ಕಾರಣ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ. ಸಾಮಗ್ರಿಗಳು ಯಾವುದು ಅಂತ ಹೇಳಿದ್ರೆ ಬೇವಿನ ಎಲೆ ಒಂದು 10, ಮತ್ತೆ ತುಳಸಿ ಎಲೆ 10, ಅಷ್ಟೇ ಅಲ್ಲ ಒಂದು 2 ಸ್ಪೂನ್ ರೋಸ್ ವಾಟರ್, ನೀವು ಈಗಾಗಲೇ ಹೇಳಿದ್ರೆ ಗುಲಾಬಿ ಜಲ, ಇದು 3 ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಮುಖಕ್ಕೆ ಹಚ್ಚಿ ಒಂದು 30 ಬಿಟ್ಟು ನಂತರ ತಣ್ಣೀರಿನಿಂದ ಅದನ್ನು ತೊಳಿಬೇಕು. ಈ ರೀತಿ ವಾರದ ದಿನನಿತ್ಯ ಮಾಡಲೇಬೇಕು ಅಂತಿಲ್ಲ, ವಾರದಲ್ಲಿ 3 ಮಾಡಿದರೂ ಕೂಡ ಅದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಅಷ್ಟೇ ಅಲ್ಲ, ನಾವಿನ್ನು ಜೇನು ನಮ್ಮ ಮನೆಯಲ್ಲಿ ಇದೆ, ಜೇನನ್ನು ಬಿಟ್ಟರೆ ಅದು ನಾವೊಂದು ಸೌಂದರ್ಯದ ವಿಷಯದಲ್ಲಿ ಜೇನಿಗೆ ಒಂದು ಅಪಚಾರ ಮಾಡಿದಾಗೆ 2 ಸ್ಪೂನು ನಿಂಬೆ ರಸ ಮತ್ತು 1 ಸ್ಪೂನು ಜೇನು, ಇದು 2 ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಒಂದು 30 ಬಿಟ್ಟು ಅದನ್ನು ತೊಳಿಬೇಕು. ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತದೆ, ಮತ್ತು ಅಷ್ಟೇ ಅಲ್ಲದೆ ಈ ಕಪ್ಪು ಕಲೆ ಇದೆ ಅಲ್ಲ ಮುಖದ ಮೇಲೆ, ಕಪ್ಪು ಕಲೆ ಬರುವಂಥದ್ದು, ಆ ಕಪ್ಪು ಕಲೆಗೆ ಕೂಡ ಇದು ಒಂದು ಉತ್ತಮ ಪರಿಹಾರವಾಗಿ ಕಾಣಿಸಿಕೊಳ್ತದೆ. ಅಷ್ಟೇ ಅಲ್ಲ, ಎಷ್ಟಿ ಮಧು ಜ್ಯೇಷ್ಠ ಮಧು ಅಂತ ನಾವು ಹೇಳ್ತೇವೆ, ಕೆಲವರ ಮನೆಯಲ್ಲಿ ನಾವು ಅದನ್ನು ಇಟ್ಕೊಳ್ತೇವೆ. ಜ್ಯೇಷ್ಠ ಮಧುವಿನ ಚೂರ್ಣ ಮತ್ತು ನಿಂಬೆ ರಸ ಮಿಕ್ಸ್ ಮಾಡುವಂಥದ್ದು, 2 ಸ್ಪೂನು ಜ್ಯೇಷ್ಠ ಮಧು ಚೂರ್ಣ, 3 ಸ್ಪೂನು ನಿಂಬೆ ರಸ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದಲೂ ಅದು ಸೌಂದರ್ಯದ ವರ್ಧನೆಗೆ ಕಾರಣ ಆಗ್ತದೆ, ದಿನನಿತ್ಯ ಮಾಡಬಹುದು. ಬಹುಶಃ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬಹುದು ಅಂತ ಕಾಣ್ತದೆ, ಸೌತೆಕಾಯಿಯನ್ನು ಕೂಡ ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡ್ತಾರೆ. ನಾವು ಈಗ ಸೌತೆಯನ್ನು ಒಂದು ರೌಂಡ್ ರೂಪದಲ್ಲಿ ದುಂಡಗಾಗಿ ಪೀಸ್ ಮಾಡಿ ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರ ಮೂಲಕ ಕಣ್ಣಿನ ಸುತ್ತಲಿನ ಕಪ್ಪು ವರ್ತುಲಗಳನ್ನು ಅದು ನಿವಾರಿಸುತ್ತದೆ ಎನ್ನುವಂತಹ ಒಂದು ಪ್ರಸಿದ್ಧ ಅಂಶ, ಮತ್ತು ಇದು ಬಹಳ ಜನರಿಗೆ ವೈದ್ಯಕೀಯ ಕ್ಷೇತ್ರದ ಸಂಪರ್ಕ ಇಲ್ಲದವರಿಗೂ ಎಲ್ಲರಿಗೂ ಬಹಳ ಗೊತ್ತಿರುವಂತಹ ವಿಚಾರ. ಹೆಚ್ಚಿನ ಜನರು ಅವರಿಗೆ ಆಯ್ಕೆ ಇಲ್ಲದೆ ಇರುವಂತಹದ್ದು ವಯಸ್ಸಾಗುವಂತಹದ್ದು ಖಂಡಿತ. ಬಹುಶಃ ಈ ಸಂದರ್ಭದಲ್ಲಿ ಮುಖ ಸುಕ್ಕುಗಟ್ಟುವಂತಹದ್ದು ಅಥವಾ ಚರ್ಮ ಸುಕ್ಕುಗಟ್ಟುವಂತಹದ್ದು ಒಂದು ಸಮಸ್ಯೆ, ಇದನ್ನು ನಿವಾರಣೆಗಾಗಿ ಆಯುರ್ವೇದದಲ್ಲಿ ಯಾವ ರೀತಿ ಒಂದು ಪರಿಹಾರ ಇದೆ? ವಯಸ್ಸಾಗುವಿಕೆ ಎನ್ನುವಂಥದ್ದು ಒಂದು ಬಹಳ ನಿಗೂಢವಾದ ಸಂಗತಿ, ಆದರೆ ಪರಿಹಾರ ಇಲ್ಲದ ಒಂದು ಸಂಗತಿ. ಆದರೆ ಒಂದು ಬಹಳ ವಿಶಿಷ್ಟವಾದ ಒಂದು ಪ್ರಕೃತಿ ಒಂದು ಕೊಡುಗೆ ನೀಡಿದೆ ಏನಂತ ಹೇಳಿದರೆ, ಒಬ್ಬನ ಹುಟ್ಟಿನಿಂದ ಬರುವಂತಹ ವಯಸ್ಸು ಅವನ ನಿಜವಾದ ದೈಹಿಕವಾದ ಶರೀರ ಕ್ರಿಯಾತ್ಮಕ ವಯಸ್ಸು ಆಗಿರಬೇಕಾಗಿಲ್ಲ. ಒಬ್ಬನಿಗೆ 50 ಆದರೂ ಕೂಡ ಅವನ ದೇಹದ ಕೋಶಗಳ ವಯಸ್ಸು 35 ಇರಬಹುದು, 70 ಕೂಡ ಅವನ 40. ಇದನ್ನು ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಅಂತ ಹೇಳುವ ಅವ್ಯಕ್ತ ಮಾನವ ಮ್ಯಾನ್ ದ ಅನ್ನೋನ್ ಅಂತ ಹೇಳುವ ಒಂದು ಪುಸ್ತಕದಲ್ಲಿ ಅವನು ವೈದ್ಯ, ನೋಬೆಲ್ ಪ್ರಶಸ್ತಿ ವಿಜೇತ ವೈದ್ಯ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಅಂದರೆ ಈ ನಾವು ವಯಸ್ಸಾಗುವಿಕೆ ನಾವು 70 ಆಗಿರಬೇಕು ಎನ್ನುವ ಕಡ್ಡಾಯತೆ ಇಲ್ಲ. 70 ಆಗಿದ್ರು 50 ವಯಸ್ಸನ್ನು ಶರೀರದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವರವನ್ನು ನಿಸರ್ಗ ಕೆಲವೊಂದು ವಿಷಯಗಳ ಮೂಲಕ ಅದು ಕೊಟ್ಟಿದೆ. ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ, ಔಷಧೀಯ ಜಾಡಮಾಲಿ ಅಂತ. ಈ ನೀವು ಹೇಳುವಂಥ ವಯಸ್ಸಾಗುವಿಕೆ, ಸಾಮಾನ್ಯವಾಗಿ ಚರ್ಮ ಸುಕ್ಕು ಬಿದ್ದಾಗ ಅದು ವಯಸ್ಸಾಗುವಿಕೆಯ ಒಂದು ಮುಖ್ಯ ಲಕ್ಷಣ, ಮತ್ತು ಅದುವೇ ಅದರ ಒಂದು ಪ್ರಧಾನವಾದ ಪ್ರಕ್ರಿಯೆ. ಚರ್ಮ ಸುಕ್ಕುಗಟ್ಟಿತು ಅಂತ ಹೇಳಿ ಆದರೆ ವಯಸ್ಸಾದದ್ದು ಸ್ಪಷ್ಟ ಗೊತ್ತಾಗ್ತದೆ. ಈ ಚರ್ಮ ಸುಕ್ಕುಗಟ್ಟುವುದಕ್ಕೆ ಯಾವುದು ಕಾರಣ? ಕೊಲಾಜನ್ ಅಂತ ಹೇಳುವಂತಹ ಒಂದು ಪ್ರೋಟೀನು ದೇಹದ ಸಮಗ್ರ ಅಂಗಾಂಗಗಳನ್ನು ಜೊತೆಗೂಡಿಸಿ ನಿರಂತರವಾಗಿ ಸಾಯುವ ತನಕ ಇಟ್ಟಿರುವಂತಹ ಒಂದು ಪ್ರೋಟೀನ್ ಕೊಲಾಜನ್ ಅಂತೇಳಿ. ಈ ಕೊಲಾಜನ್ ಉತ್ಪಾದನೆ ನಿರಂತರವಾಗಿ ಹೆಚ್ಚಾಗಿ ಆಗಬೇಕು, ಮತ್ತು ಅದು ಬೇಗನೆ ನಾಶವಾಗಬಾರದು. ಜನರೇಷನ್ ಹೆಚ್ಚಾಗಿ ಆಗಬೇಕು, ಡಿಜನರೇಷನ್ ಬೇಗ ಆಗಬಾರದು. ಆದರೆ ವಯಸ್ಸಾಗುವುದು ಯಾಕೆ ಅಂತ ಹೇಳಿದರೆ, ಚರ್ಮದ ಗಡುಸುತನವನ್ನು ಕಾಯ್ದುಕೊಳ್ಳುವಂಥ ಈ ಕೊಲಾಜನ್ ಅಂತ ಹೇಳುವಂಥ ಪ್ರೋಟೀನು ಅದು ಉತ್ಪಾದನೆ ಕಡಿಮೆ ಆಗ್ತದೆ ವಯಸ್ಸಾಗ್ತಾ ಹೋದಾಗೆ. ಅಷ್ಟೇ ಅಲ್ಲ, ಕೆಲವೊಂದು ಪಾರಿಸರಿಕವಾದ ಸಂಗತಿಗಳಿಂದ ಅದು ಹೊಗೆ ಇರಬಹುದು, ಸ್ಮೋಕಿಂಗ್ ಇರಬಹುದು, ಮತ್ತು ಒತ್ತಡ ಇರಬಹುದು ಮಾನಸಿಕ, ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಅಥವಾ ನಮ್ಮ ಆಹಾರದಲ್ಲಿನ ಕೆಲವೊಂದು ತೊಂದರೆಗಳಿರಬಹುದು ಕಾರಣಗಳಿಂದ ಆ ಕೊಲಾಜನ್ನು ಬೇಗನೆ ನಾಶವಾಗ್ತಾ ಹೋಗ್ತದೆ. ಚರ್ಮದಲ್ಲಿ ಹೇಗೆ ಆದಾಗ ಚರ್ಮ ಸುಕ್ಕು ಕಟ್ತದೆ, ಚರ್ಮ ಜೋತು ಬೀಳ್ತದೆ, ನೆರಿಗೆಗಳು ಬೀಳ್ತದೆ. ಆದರೆ ಇದನ್ನು ಹೀಗೆ ಆಗದ ಹಾಗೆ ಮಾಡುವಂತಹ ಕೆಲವೊಂದು ಸಂಗತಿಗಳಿದೆ. ಅದಕ್ಕೆ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ಔಷಧೀಯ ಜಾಡಮಾಲಿ, ಆಂಟಿ ಆಕ್ಸಿಡೆಂಟ್ ಇರುವಂತಹ ವಿಷಯಗಳು ಅಂತೇಳಿ ಹೆಸರು. ಆಯುರ್ವೇದದಲ್ಲಿ ಇದನ್ನು ವಯಸ್ಥಾಪನ ದ್ರವ್ಯಗಳು ಅಂತ ಕರೀತಿದ್ದಾರೆ. ವಯಸ್ಥಾಪನ ಅಂತ ಹೇಳೋ ಪಟ್ಟಿಗೆ ಆಂಟಿ ಆಕ್ಸಿಡೆಂಟ್ ಎನ್ನುವ ಶಬ್ದ ಬಳಕೆ ಮಾಡದಿದ್ರು ವಯಸ್ಥಾಪನ ದ್ರವ್ಯಗಳು ಅಂತೇಳಿ. ಇದರಲ್ಲಿ ಎಲ್ಲ ಡೈರಿ ಉತ್ಪನ್ನಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಈ ರೀತಿ ಅಂದರೆ ಈ ಆಧುನಿಕರ ಪರಿಭಾಷೆಯಲ್ಲಿ ವಿಟಾಮಿನ್ ಇ, ಅದರಲ್ಲಿ ಹೆಚ್ಚಾಗಿ ವಿಟಾಮಿನ್ ಇ ಒಳಗೊಂಡಿದೆ. ವಿಟಾಮಿನ್ ಇ ಅನ್ನುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್. ವಿಟಾಮಿನ್ ಸಿ, ಸಾಮಾನ್ಯವಾಗಿ ನಾವು ನೆಲ್ಲಿಕಾಯಿಯಲ್ಲಿ ಹೆಚ್ಚಿದೆ ಅಥವಾ ಹಣ್ಣು ಹಂಪಲುಗಳಲ್ಲಿ ಹೆಚ್ಚಿದೆ, ವಿಟಾಮಿನ್ ಸಿ ನಿಂಬೆ ರಸದಲ್ಲಿ ಹೆಚ್ಚಿದೆ. ಇಂಥ ವಸ್ತುಗಳನ್ನು, ಇದು ಔಷಧೀಯ ಜಾಡಗಳು ಅಂದರೆ ಈ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂಥ ವಿಷಯಗಳು, ಇದನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ನೆಲ್ಲಿಕಾಯಿ ಬಂದ ಸೀಸನಲ್ಲಿ ಅದರ ಆ ಋತುಮಾನದಲ್ಲಿ ನಾವು ನೆಲ್ಲಿಕಾಯಿಯನ್ನು ತಿನ್ನಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ಆದರೆ ಅಂಥ ಸೀಸನ್ ಬಂದಾಗ ಅದನ್ನು ಹೆಚ್ಚು ಬಳಕೆ ಮಾಡೋದು. ಆಮಲಕ್ಕಿ ಅಂದರೆ ನೆಲ್ಲಿಕಾಯಿ ರಸಾಯನ ಅಂತ ಹೇಳಿದ್ದಾರೆ. ಇನ್ನು ಶುಂಠಿ, ತುಳಸಿ, ಅರಸಿನ, ಇದು ಎಲ್ಲ ಇಂಥ ನೈಸರ್ಗಿಕವಾದ ಬಹಳಷ್ಟು ವಸ್ತುಗಳಲ್ಲಿ, ಗಿಡಮೂಲಿಕೆ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದು ಎಲ್ಲದರಲ್ಲಿ ಕೂಡ ಇಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವ ಔಷಧಗಳಿದೆ. ಅದನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಕೆ ಮಾಡುವುದರ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ನಾವು ಈಗ ವಿಟಾಮಿನ್ ಬಿ ತ್ರೀ ಅಂತ ಹೇಳ್ತೇವೆ, ಅಥವಾ ಲವಣಾಂಶ ಅಂತ ಹೇಳ್ತೇವೆ, ಜಿಂಕ್, ಸತುವಿನ ಅಂಶ, ಕಾಪರ್, ತಾಮ್ರದ ಅಂಶ, ಇದು ಎಲ್ಲ ಅಂಶಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕು. ಅದು ಎಲ್ಲ ವಿವಿಧ ರೀತಿಯ ಆಹಾರಗಳನ್ನು ಸೇವನೆ ಮಾಡುವುದರ ಮೂಲಕ ಅದು ನಮ್ಮ ದೇಹವನ್ನು ಸೇರ್ತದೆ, ಮತ್ತು ಆ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ಅದರ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯ ಮೂಲಕ. ಇನ್ನೊಂದು ವಿಚಾರ, ಮುಖ ಎನ್ನುವಂತಹದ್ದು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ. ಮನಸ್ಸಿನ ಒಂದು ಸ್ಥಿತಿಗೂ ಈ ಮುಖದ ಸೌಂದರ್ಯಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ, ಆಮೇಲೆ ನಮ್ಮ ಆಹಾರ ವಿಹಾರ, ಒಂದು ಮಾನಸಿಕ ಸ್ಥಿರತೆ, ಇದು ಈ ಸೌಂದರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತದೆ ಅಂತ. ಈ ಒತ್ತಡ ಅಥವಾ ಮನಸ್ಸಿನ ಸ್ಥಿತಿ ಮತ್ತು ಸೌಂದರ್ಯ ಅಥವಾ ಅದು ನರಮಂಡಲದ ಮೇಲೆ ಬೀರುವ ಪ್ರಭಾವ, ಇದೊಂದು ಅಗಾಧವಾದ ಮತ್ತು ಇನ್ನೂ ಒಂದಷ್ಟು ಭಾಗ ಗೊತ್ತಿಲ್ಲದೆ ಇರುವಂಥ ಸಂಗತಿ. ಆದರೂ ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ, ಈಗ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಮನಸ್ಸಿನ ಒತ್ತಡ ಅಥವಾ ಆತಂಕ ಇದು ಇಡೀ ಓಜ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಓಜ ಎನ್ನುವಂಥ ತತ್ವ ಇದೆ. ಅಂದರೆ ಇದು ಎಲ್ಲ ಧಾತುಗಳ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ, ಈ ಸಪ್ತ ಧಾತುಗಳ ಎಲ್ಲ ಒಂದು ಸಾರಭೂತವಾದ ಆತ್ಯಂತಿಕ ಭಾಗಕ್ಕೆ ಓಜ ಅಂತ ಹೆಸರು. ಇದು ರೋಗ ನಿರೋಧಕ ಶಕ್ತಿಗೂ ಕಾರಣ, ದೇಹದ ಕಾಂತಿಗೂ ಕಾರಣ, ಸೌಂದರ್ಯಕ್ಕೂ ಕಾರಣ, ದೇಹದಲ್ಲಿ ಜೀವದ ಧಾರಣೆಗೂ ಕಾರಣ. ಆ ಓಜವನ್ನು ಕ್ಷಯ ಮಾಡುತ್ತದೆ ಮನಸ್ಸಿನ ಒತ್ತಡ ಎನ್ನುವ ಒಂದು ಉಲ್ಲೇಖವನ್ನು ಆಯುರ್ವೇದದಲ್ಲಿ ಮಾಡಿರುವುದರಿಂದ ಈ ಮನಸ್ಸಿನ ಒಂದು ಯಾವ ದೋಷಗಳಿದೆ, ಮನಸ್ಸಿನ ದೋಷಗಳನ್ನು ನಾನು ಬರೆಯ ಒತ್ತಡ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಒತ್ತಡಗಳು, ರಾಗ, ದ್ವೇಷ, ಕೋಪ, ಮತ್ಸರ, ಮಾತ್ಸರ್ಯ, ಎಲ್ಲ ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅದು ಯಾವಾಗ ಆ ಭಾವನೆ ಬರ್ತದೆ, ಆ ಒತ್ತಡ ಉಂಟಾಗ್ತದೆ, ಆಗ ಆಧುನಿಕ ವಿಜ್ಞಾನ ಹೇಳ್ತದೆ ಕಾರ್ಟಿಸೋಲ್ ಎನ್ನುವಂತಹ ಒಂದು ಹಾರ್ಮೋನು ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಆ ಕಾರ್ಟಿಸೋಲ್ ಎನ್ನುವಂಥದ್ದು ಅದು ದೇಹದ ಸಮಸ್ತ ಸಿಸ್ಟಮ್, ಎಲ್ಲ ಅಂಗಾಂಶ ವ್ಯವಸ್ಥೆಗಳ ಮೇಲೆ ಅದು ಪ್ರಭಾವ ಬೀರ್ತದೆ. ಈ ವಿಷಯದಲ್ಲೂ ಪ್ರಭಾವ ಬೀರ್ತದೆ. ಈ ಕೊಲಾಜನ್ ಅಂತ ಹೇಳುವಂತಹ ಪ್ರೋಟೀನ್ ಅನ್ನು ಚರ್ಮದಲ್ಲಿ ಉತ್ಪಾದನೆ ಆಗುವುದನ್ನು ನಿಧಾನಗೊಳಿಸ್ತದೆ. ಆಗ ಸಹಜವಾಗಿ ಚರ್ಮದ ಗಡಸುತನ ಹೋಗ್ತದೆ, ಚರ್ಮ ನೆರಿಗೆ ಕಟ್ತದೆ. ಆದ ಕಾರಣ ಒಬ್ಬ ಒಂದು ಒತ್ತಡಕ್ಕೆ ಒಂದಷ್ಟು ದಿನಗಳ ಕಾಲ ನಿರಂತರ ಒತ್ತಡದಲ್ಲಿದ್ದರೆ ಅವನ ಮುಖದ ಸೌಂದರ್ಯ, ಅಷ್ಟೇ ಅಲ್ಲ ಅವನ ಆರೋಗ್ಯ ಕೂಡ ಹಾಳಾಗ್ತದೆ. ಆದ ಕಾರಣ ಒಂದು ಚಿತೆ ಮತ್ತು ಚಿಂತೆಗೆ ಮಧ್ಯದಲ್ಲಿ ಬಿಂದು ಮಾತ್ರ ವ್ಯತ್ಯಾಸ ಅಂತ. ಆದ ಕಾರಣ ಈ ಮನಸ್ಸಿನ ಒತ್ತಡಕ್ಕೆ ಏನು ಮಾಡಬೇಕು? ಎಷ್ಟೋ ಒತ್ತಡ ನಿವಾರಣೆ ಕೋರ್ಸುಗಳಿದೆ, ಎಷ್ಟೋ ಶಿಬಿರಗಳಿದೆ, ಆದರೆ ಎಲ್ಲ ಕಡೆ ಒತ್ತಡಗಳು ಹೆಚ್ಚಾಗಿ ಇದೆಯಲ್ಲ, ಕಡಿಮೆ ಆಗಲಿಲ್ಲ, ಎಷ್ಟೋ ಸಲ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ತನ್ನ ಸೌಂದರ್ಯ ಕಡಿಮೆ ಇದೆ ಅಂತ ಹೇಳುವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡದ್ದು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ. ನಾನು ತೆಳ್ಳಗಿದ್ದೇನಂತ ಯಾರೋ ಕಮೆಂಟ್ ಕೊಟ್ಟರು ಅಂತ ಆತ್ಮಹತ್ಯೆ ಮಾಡಿಕೊಂಡದ್ದು. ಅಂದರೆ ಒಟ್ಟು ಸೌಂದರ್ಯದ ಪರಿಕಲ್ಪನೆ ಬದಲಾಗಬೇಕು, ಮನಸ್ಸು ಕೂಡ ಸೌಂದರ್ಯದ ಒಂದು ಪ್ರಮುಖ ಭಾಗ ಅಂತ ನಮಗೆ ಗೊತ್ತಾಗಬೇಕು. ಆದ ಕಾರಣ ಧೀಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷ ಔಷಧಂ ಪರಂ ಅಂತ ಆಯುರ್ವೇದದ ಅಷ್ಟಾಂಗದಲ್ಲಿ ಸ್ಪಷ್ಟ ಉಲ್ಲೇಖ. ಏನಂತ ಹೇಳಿದರೆ ಈ ಆತ್ಮಾದಿ ವಿಜ್ಞಾನ ಆಯುರ್ವೇದದ ವೈಶಿಷ್ಟ್ಯವೇ ಅದು. ಅದು ಕಣ್ಣಿಗೆ ಕಾಣದ ಈ ದೇವರು, ಆತ್ಮ, ಜೀವಾತ್ಮ, ಈ ಎಲ್ಲ ದ್ರವ್ಯಗಳಿಗೂ ಪ್ರಾಮುಖ್ಯತೆ ಕೊಟ್ಟು ವ್ಯವಹರಿಸ್ತದೆ. ಆದ ಕಾರಣ ಸಹಜವಾದ ನಿಜವಾದ ಒತ್ತಡ ನಿವಾರಣೆಗಿರುವ ಫೌಂಡೇಶನ್ ಏನಂತ ಹೇಳಿದರೆ ದಿ ಧೈರ್ಯ ಆತ್ಮಾದಿ ವಿಜ್ಞಾನಂ. ದಿ ಅಂತ ಹೇಳಿದರೆ ಅದನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಅದ್ಭುತವಾದ ಮನೋವಿಜ್ಞಾನ ಇದೆ ಆಯುರ್ವೇದದಲ್ಲಿ ಹೇಳಿದ್ದು. ದಿ ಅಂತ ಹೇಳಿದರೆ ಹಿತಾಹಿತ ವಿಭಾಗ ಕಾರ್ಯ ಅಂತ, ಹಿತ ಮತ್ತು ಅಹಿತವನ್ನು ವಿಭಜಿಸಿ ನೋಡುವಂಥ ಮನಸ್ಸಿನ ಒಂದು ವಿಭಾಗ, ಅದಕ್ಕೆ ದಿ. ಧೃತಿ ಅಂತ ಹೇಳಿದರೆ ಹಿತವಾದುದನ್ನು ಮಾತ್ರ ಮಾಡುವಂತಹ ಒಂದು ಸುಸ್ಥಿರತೆಯ ಗುಣ ಮನಸ್ಸಿನದ್ದು, ಅದಕ್ಕೆ ಧೃತಿ. ಅದು ಎರಡು ಸೇರಿಕೊಂಡು ಆತ್ಮಾದಿ ವಿಜ್ಞಾನ. ಭಗವದ್ಗೀತೆ ಇಂಥ ಆಯಾಯ ಯಾರ್ಯಾವ ಧರ್ಮಗ್ರಂಥಗಳು ಉಲ್ಲೇಖ ಮಾಡಿದೆ ಅದರಲ್ಲಿ ಹೇಳಲಾದ ಮನಸ್ಸಿಗೆ ಮತ್ತು ಅವ್ಯಕ್ತಕ್ಕೆ ಸಂಬಂಧಿತ ವಿಚಾರಗಳ ಅನುಸಂಧಾನ ಮಾಡುವುದರಿಂದ ಅದು ಮನಸ್ಸಿಗೆ ಒಂದು ಟಾನಿಕ್ ಇದ್ದಾಗೆ. ಯಾವ ಕೌನ್ಸೆಲಿಂಗು ಬೇಡ, ನೀವು ಆತ್ಮಾದಿ ವಿಜ್ಞಾನಕ್ಕೆ ಮನಸ್ಸು ತೊಡಗಿದರೆ ಆಗ ಯಾವ ಕೌನ್ಸೆಲಿಂಗು ಬೇಕಾಗುವುದಿಲ್ಲ. ನಾನು ಎಷ್ಟೋ ಜನ ರೋಗಿಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ. ಮೊನ್ನೊಬ್ಬ ರೋಗಿ ಬಂದಿದ್ದ, ಅವನಿಗೆ ಅವನ ಪ್ರೇಯಸಿ ಅವನಿಗೆ ಕೈಕೊಟ್ಟ ಕಾರಣ ಅವನಿಗೆ ಮನಸ್ಸು ಚಿಂತೆಗೆ ಒಳಗಾದದ್ದು ಅಂತ ಹೇಳಿದ. ನಾನು ಕೂಡಲೇ ಅವನಿಗೆ 10 ನಿಮಿಷದಲ್ಲಿ, ಅವನು ಯಾವುದೋ ಔಷಧಗಳೆಲ್ಲ ಬಳಸ್ತಾ ಇದ್ದ ಒತ್ತಡಕ್ಕೆ ಅಂತ ಹೇಳಿ, ಅದು ಎಲ್ಲ ಯಾವ ಔಷಧಗಳು ಈಗ ಇಲ್ಲ. ಅವನಿಗೆ ಕೊಟ್ಟದ್ದು ಅಂದರೆ ಆತ್ಮಾದಿ ವಿಜ್ಞಾನ. ಅವನಿಗೆ ಆಶ್ಚರ್ಯ ಆಯಿತು ಅಂದರೆ ಇಷ್ಟವರೆಗೆ ಯಾರೂ ತನಗೆ ಈ ವಿಚಾರ ಹೇಳಲಿಲ್ಲ ಅಂತ. ಅವನಿಗೆ ನಾನು ಹೇಳಿದ್ದು ರಾಮಕೃಷ್ಣ ವಚನ ವೇದ ಓದಲಿಕ್ಕೆ. ಓದಿ ಎರಡು ದಿನದಲ್ಲಿ ಫೋನ್ ಮಾಡಿದ, ನಾನು ನನ್ನ ಮನಸ್ಸಿನ ಒತ್ತಡದಿಂದ ಕಳೆದುಕೊಂಡಿದ್ದೇನೆ. ಈ ರೀತಿ ಮನಸ್ಸಿನ ಒತ್ತಡ ಸೌಂದರ್ಯದ ನಾಶಕ್ಕೆ ಕಾರಣ, ಆರೋಗ್ಯದ ನಾಶಕ್ಕೆ ಕಾರಣ. ಜೊತೆಗೆ ಮನಸ್ಸಿನ ಒತ್ತಡವನ್ನು ಕಳೆದುಕೊಳ್ಳುವಂಥ ಮೂಲಭೂತವಾದ ಒಂದು ಬೀಗದ ಕೀ ಯಾವುದು ಎನ್ನುವ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕಾದ ಅಗತ್ಯ ಇದೆ. ಆಹಾರ ವಿಹಾರವನ್ನು ಒಳಗೊಂಡ ಹಾಗೆ ನಮ್ಮ ದಿನಚರಿ ಹೇಗಿರಬೇಕು ಸೌಂದರ್ಯ ವರ್ಧಿಸುವುದಕ್ಕೆ, ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ? ಖಂಡಿತವಾಗಿ. ಈಗ ನಾವು ಆಯುರ್ವೇದದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ದಿನಚರಿಯಲ್ಲಿ ಹೇಳಿದ್ದಾರೆ, ನಾವದನ್ನು ವರ್ಷಕ್ಕೊಮ್ಮೆ ಮಾಡ್ತೇವೆ, ನರಕ ಚತುರ್ದಶಿಯ ದಿವಸ. ಅಭ್ಯಂಗ ಅಭ್ಯಂಗಂ ಆಚರೇತ್ ನಿತ್ಯಂ. ಆಯುರ್ವೇದ ದಿನಚರಣೆ ಅಂದರೆ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡುವಂಥದ್ದನ್ನು, ಅಭ್ಯಂಗವನ್ನು ಮಾಡುವಂಥದ್ದನ್ನು ಆಚರೇತ್ ಅಂದರೆ ಕಟ್ಟಾಜ್ಞೆ. ಆಚರೇತ್ ಅಂದರೆ ಸಂಸ್ಕೃತದಲ್ಲಿ ಆಚರಿಸಬಹುದು ಅಂತಲ್ಲ, ಆಚರಿಸತಕ್ಕದ್ದು ಅಂತ ಆಜ್ಞೆ. ನಿತ್ಯಂ ಪ್ರತಿನಿತ್ಯ ನಾವು ಎಷ್ಟು ಜನ, ಇದೊಂದು ಸರಳ ವಿಷಯ ನೋಡಿ. ಅದರಲ್ಲೂ ಕೂಡ ಶಿರ ಶ್ರವಣ ಪಾದೇಶು, ಕಿವಿ ತಲೆ ಮತ್ತು ಪಾದದ ಭಾಗದಲ್ಲಿ ವಿಶೇಷವಾಗಿ ಶೀಲಯೇತ್, ಅದನ್ನು ಚೆನ್ನಾಗಿ ಉಜ್ಜಬೇಕು, ಮಸಾಜ್ ಮಾಡಬೇಕು ಅಂತ ಹೇಳುದನ್ನು ಹೇಳಿದ್ದಾರೆ. ಈಗ ವಿಜ್ಞಾನಿಗಳು ಹೇಳಿದ ಮೇಲೆ ಕಿವಿಯ ಕೆಳಗಿನ ಭಾಗವನ್ನು ಹೀಗೆ ಹಿಡಿದು ಜಗ್ಗುವುದರಿಂದ, ಅಲ್ಲಿ ಮಸಾಜ್ ಮಾಡೋದ್ರಿಂದ ಮೆದುಳಿನ ಹಿಪ್ಪೋಕ್ಯಾಂಪಸ್ ಎನ್ನುವಂಥದ್ದು ಉತ್ತೇಜಿತವಾಗಿ ಅವನ ಬುದ್ಧಿಶಕ್ತಿ, ಸ್ಮರಣ ಶಕ್ತಿ, ಕಲಿವಿಕೆ ಶಕ್ತಿ ಹೆಚ್ಚಾಗ್ತದೆ. ಆದ ಕಾರಣ ಹಿಂದಿನ ಕಾಲದಲ್ಲಿ ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಈ ಬಸ್ಕಿ ತೆಗೆಯುವುದಕ್ಕೆ ಹೇಳ್ತಿದ್ರು ಎನ್ನುವ ವಿಚಾರವನ್ನು ಈಗ ಅದು ಬಹಳ ಸಕಾರಣ ಅಂದರೆ ತಾರ್ಕಿಕ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿ ಆಗಿದೆ ಆಯುರ್ವೇದದಲ್ಲಿ. ಹೇಗೆಂತ ಹೇಳಿದ್ರೆ ಶಿರಶ್ರವಣ ಪಾದೇಶು, ನಾವು ಅಟ್ಲೀಸ್ಟ್ ಕೊನೆಗೆ ಇಡೀ ಶರೀರಕ್ಕೆ ಎಣ್ಣೆ ಹಚ್ಚುವುದಾಗದಿದ್ರು ದಿನನಿತ್ಯ ಕಿವಿಯ ಕೆಳಭಾಗ, ತಲೆ, ನೆತ್ತಿಗೆ. ಈಗ ಎಷ್ಟೋ ಈಗಿನ ಪರಿಸ್ಥಿತಿ, ಜೀವನ ಶೈಲಿ ಹೇಗಾಗಿದೆ ಅಂತ ಹೇಳಿದ್ರೆ ತಲೆಗೆ ಎಣ್ಣೆ ಹಾಕುವುದನ್ನು ನಾವು ಮರೆತು ಬಿಟ್ಟಿದ್ದೇವೆ ಅನ್ನೋ ಹಾಗೆ ಆಗಿದೆ. ಶಿರೋ ಅಭ್ಯಂಗ, ಆದ ಕಾರಣ ಅಭ್ಯಂಗ ಮಾತರ ಇದ್ದಿತ್ಯಂ. ನೋಡಿ ಈ ರೀತಿ ದಿನಚರ್ಯ, ವ್ಯಾಯಾಮ. ವ್ಯಾಯಾಮ ಅಂತ ಹೇಳಿದ್ರೆ ಏನು, ನಾವು ಕೋಣೆಯೊಳಗೆ ವ್ಯಾಯಾಮ ಮಾಡಬೇಕು ಅಂತಿಲ್ಲ, ಶರೀರಕ್ಕೆ ಆಯಾಸ ಉಂಟಾಗುವಂತಹ ಕೆಲಸವೇ ವ್ಯಾಯಾಮ. ಹೀಗೆ ಜನರ ಮನಸ್ಥಿತಿ ಏನು ಅಂತ ಹೇಳಿದ್ರೆ ವ್ಯಾಯಾಮ ಆಯಾಸ ಆಗದ ಹಾಗೆ ವ್ಯಾಯಾಮ ಆಗಬೇಕೆನ್ನುವಂಥದ್ದು. ಆಯಾಸ ಆಗದೇ ಇದ್ರೆ ಅದು ವ್ಯಾಯಾಮ ಆಗುವುದೇ? ಆದ ಕಾರಣ ವ್ಯಾಯಾಮ, ಅಭ್ಯಂಗ. ಇನ್ನು ನಾವು ವಿಶೇಷವಾದ ಚಿಕಿತ್ಸಾ ವಿಧಾನಕ್ಕೆ ಬಂದರೆ ಬಸ್ತಿರಿ ವಿರೇಕ ವಮನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಈ ಪಂಚಕರ್ಮ ವಿಧಾನಗಳಂತೂ ವಿಶಿಷ್ಟ ಇದೆ. ಅಂದರೆ ಇದೊಂದು ಕ್ಲೀನಿಂಗ್ ಪ್ರೊಸೆಸ್. ಶರೀರದ ಯಾವ ಒಂದು ಟಾಕ್ಸಿನ್ಸು, ಶರೀರದ ಸೌಂದರ್ಯವನ್ನು, ಆರೋಗ್ಯವನ್ನು ಹಾಳು ಮಾಡುವಂಥ ಟಾಕ್ಸಿನ್ಸ್ ಇದೆ, ಅದನ್ನು ನಾವು ತೊಳೆದು ಬಿಡುವಂತಹ ಒಂದು ಪ್ರಕ್ರಿಯೆಗಳು. ಬಸ್ತಿರಿ ವಿರೇಕ ವಮನಂ ಅಂದರೆ ಈ ಯಾವುದು ವಾತದೋಷ ಅಂತ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಗಂಟು ನೋವು ಇತ್ಯಾದಿಗಳು ಉದಾಹರಣೆ ಹೇಳಿದರೆ ಅಂಥದ್ದಕ್ಕೆ ಬಸ್ತಿ ಕರ್ಮ ಅಂತ ಇದೆ ಆಯುರ್ವೇದದಲ್ಲಿ. ವಿರೇಕ ಪಿತ್ತ ದೋಷದಿಂದ ಉಂಟಾದಂಥ ವಿಕಾರಗಳಿಗೆ ವಿರೇಚನ ಅಂತ ಒಂದು ಅದ್ಭುತವಾದ ಒಂದು ಚಿಕಿತ್ಸಾ ಕ್ರಮ ಇದೆ. ವಮನ ಬಸ್ತಿರಿ ವಮನ ಕಫದ ತೊಂದರೆಯಿಂದ ಉಂಟಾದ ರೋಗಗಳಲ್ಲಿ ಇದು ಮೂರು ಇರುವಾಗ ಯಾಕೆ ಭಯ ಅಂತ ಹೇಳ್ತಾರೆ. ಇನ್ನು ತಥಾ ತೈಲಂ ಘೃತಂ ಮಧು, ತೈಲ, ಎಣ್ಣೆ, ತುಪ್ಪ ಮತ್ತು ಜೇನು ಇದು ಮೂರು. ಎಣ್ಣೆ ಯಾವುದಂದ್ರೆ ವಾತದಂತಹ ದೋಷಗಳಿಂದ ಉಂಟಾದ ಕಾಯಿಲೆಗಳಿಗೆ, ಮತ್ತೆ ಘೃತ ತುಪ್ಪ ಪಿತ್ತದಿಂದ ಉಂಟಾದ ಕಾಯಿಲೆಗಳಿಗೆ, ಮಧು ಜೇನು ಕಫದಿಂದ ಉಂಟಾದ. ಇದು ಆರು ಸಂಗತಿ ಇರುವಾಗ ಭಯ ಯಾಕೆ ಅಂತ, ಸೌಂದರ್ಯದ ವಿಷಯ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು. ಅಂದ ಕಾರಣ ಸರಳವಾಗಿ ಹೇಳಿದ್ದಾರೆ, ವಿಷಯ ಏನಂದ್ರೆ ನಮ್ಮಲ್ಲಿ ಅದರ ಸಾತತ್ಯತೆ ಇಲ್ಲ. ಈಗ ಅಭ್ಯಂಗ ಒಂದು ಹೇಳಿದೆ, ಸಿಂಪಲ್ ಸರಳವಾಗಿ, ಅದರ ಸಾತತ್ಯತೆ ಇಲ್ಲ, ನಿರಂತರತೆ ಇಲ್ಲ. ಆದ ಕಾರಣ ಇಂಥ ಸರಳ ಸರಳ ವಿಷಯಗಳನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಆಯುಷ್ಯ ಹೆಚ್ಚಾಗಬಹುದು, ಸೌಂದರ್ಯ ಹೆಚ್ಚಾಗಬಹುದು, ಆರೋಗ್ಯ ಹೆಚ್ಚಾಗಬಹುದು. ಆದರೆ ಸ್ಥಿರತೆ, ನಾನು ಈಗಾಗಲೇ ಹೇಳಿದಲ್ಲ ಮನಸ್ಸಿನ ಧೃತಿ, ಮತ್ತೆ ಫಸ್ಟ್ ಇದ್ದು ದಿ ಯಾವುದು ಹಿತ ಅಹಿತ ಇದರ ವಿಭಾಗ. ಈಗ ಜಾಗರಣೆ ಮಾಡಬಾರ್ದು ಅಂತ, ರಾತ್ರಿ ನಿದ್ದೆ ಕೆಡಬಾರ್ದು ಅಂತ. ನಾವು ಈಗ ಎಷ್ಟೊತ್ತಿಗೆ ಮಲಗ್ತೇವೆ, ಎಲ್ಲ ಟಿವಿಯ ಎಲ್ಲ ದೂರದರ್ಶನ ಎಲ್ಲ ಕಾರ್ಯಕ್ರಮಗಳು ಮುಗಿದು ನಾವು ಮತ್ತೆ ಎಷ್ಟು ಹೊತ್ತಿಗೆ ನಾವು ನಿದ್ದೆ ಮಾಡ್ತೇವೆ ಎನ್ನುವಂಥದ್ದು ಅದು ಮತ್ತಿನ ವಿಷಯ. ಈ ರೀತಿ ನಾವು ನಮ್ಮ ದಿನಚರಿಯಲ್ಲಿಯೇ ಎಡವಿ ಬಿದ್ದಿದ್ದೇವೆ. ಆದ ಕಾರಣ ಆಗ ಸಹಜವಾಗಿ ಮುಖ ಡಲ್ಲ, ಸಣ್ಣ ವಿದ್ಯಾರ್ಥಿಗಳು ಕೂಡ ವಯಸ್ಸಾದವರಾಗಿ ಕಾಣ್ತಾ ಇದ್ದಾರೆ, ಮತ್ತೆ ಮೊಬೈಲಿನ ಬಳಕೆ. ಈ ರೀತಿ ಇದನ್ನು ಬಹಳ ಮಿತವಾಗಿ ಮತ್ತು ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಬಳಕೆ ಮಾಡಿದರೆ ಯಾವುದೇ ಒಂದು ಸಂಗತಿ ಅದು ವ್ಯಸನ ಆಗದಾಗೆ ಜಾಗರೂಕತೆ ಮಾಡಿಕೊಂಡ್ರೆ ನಮ್ಮ ಆಹಾರ, ಮನಸ್ಸು ಮತ್ತು ವ್ಯಕ್ತಿತ್ವ ಇದರ ಕುರಿತು ಕಾಳಜಿ ಇಟ್ಟುಕೊಂಡ್ರೆ ಖಂಡಿತವಾಗಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ. ಸೌಂದರ್ಯ ವರ್ಧಕಗಳು ಎನ್ನುವಂಥದ್ದು ಅಂಗಡಿಯಲ್ಲಿ ಮಾರಾಟಕ್ಕೆ ಇರುವಂತಹ ವಸ್ತು ಅಲ್ಲ, ಅದು ಮನೆಯಲ್ಲೇ ಇದೆ, ನಮ್ಮಲ್ಲೇ ಇದೆ. ಇದನ್ನು ಅವರು ಕಂಡುಕೊಂಡು ನಾವು ಆಚರಿಸಬೇಕು, ಅದು ದಿನಚರಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ, ತುಂಬ ಸಂತೋಷ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ತೆ. ಇದುವರೆಗೂ